ಒಂದು ಹೂ ಬಿಡೋ ಅಂಥದ್ದೆಲ್ಲ ಇರ್ಬೋದು, ಕಾಯಿ ಬಿಡೋ ಅಂಥದ್ದಲ್ಲೂ ಬೂದಿ ರೋಗ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ರೋಗ ಈ ಬೆಳೆಯನ್ನು ಕಾಡ್ತದೆ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನಂಜು ರೋಗ, ಹಳದಿ ನಂಜು ರೋಗ ಅಂತೇಳಿ ಕರಿತೀವಿ. ಸೊ ಇದು ಒಂದು ಬಿಳಿ ನೊಣದಿಂದ ಪ್ರಸಾರ ಆಗ್ತಕ್ಕಂತ, ಕೀಟದಿಂದ ಪ್ರಸಾರ ಆಗ್ತಕ್ಕಂತ ಒಂದು ನಂಜು ರೋಗ, ಹಳದಿ ನಂಜು ರೋಗ, ಹಳದಿ ನಂಜು ರೋಗ. ಆಮೇಲೆ ಕೆಲವು ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ನೆಟೆ ಹೋಗುವಂತ ಸಂದರ್ಭನು ನಾವು ನೋಡ್ತೀವಿ, ನೆಟೆ ರೋಗ. ಸೊ ಇವಿಷ್ಟು ಪ್ರಮುಖವಾಗಿ ನಮ್ಮ ಈ ಬೆಂಡೆನಲ್ಲಿ ಕಾಡ್ತಕ್ಕಂತ ಪ್ರಮುಖ ರೋಗಗಳು. ಈಗ ಬೀಜವನ್ನ ಹಾಕಿದ ತಕ್ಷಣ ತಾವ್ ಹೇಳಿದ್ರೆ ಸಸಿ ಸಾಯತಕ್ಕಂತ ರೋಗ ಅಂತಕ್ಕಂಥದ್ದು, ಹೌದು, ಇದು ಹೇಗೆ ಬರುತ್ತೆ ಅಥವಾ ಬೀಜದಿಂದ ಬರುತ್ತೋ ಮಣ್ಣಿಂದ ಬರುತ್ತೋ ಹೇಗೆ, ಇದು ಲಕ್ಷಣಗಳಿರ್ತವೆ ಸಸಿ ಸಾಯತಕ್ಕಂತ ರೋಗ, ಜೊತೆಗೆ ಯಾವ ಹಂತದವರೆಗೆ ಎಲ್ಲಿವರೆಗೆ ಈ ರೋಗ ಇರ್ತದ ಮತ್ತು ನಿರ್ವಹಣೆ ಹೇಗೆ ಮಾಡ್ಬೇಕು ಇದನ್ನು ಬೆಂಡೆಯಲ್ಲಿ? ಈ ಸಾಮಾನ್ಯವಾಗಿ ಈ ಸಸಿ ಹಂತದಲ್ಲಿ ಬರ್ತಕ್ಕಂಥ ಸಸಿ ಕೊಳೆ ರೋಗ ಅಂತೇಳಿ ಕರಿತೀವಿ. ಇದು ಬೀಜ ಊರಿದ ನಂತರ ಬೀಜದಿಂದ ಪ್ರಸಾರ ಆಗ್ತಕ್ಕಂಥದ್ದಲ್ಲ, ಇದು ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥದ್ದು ಶಿಲೀಂಧ್ರ ರೋಗ. ಶಿಲೀಂಧ್ರ ರೋಗ ಬೀಜ ಊರಿದ ನಂತರ ನಾವು ಏನು ಬೋಧಗಳಲ್ಲಿ ಬೀಜ ನಾಟಿ ಮಾಡಿರ್ತೀವಿ, ಸೊ ಅಂದರೆ ಊರಿರ್ತೀವಿ, ಅಲ್ಲೇನಾಗುತ್ತೆ ನಾವು ಯಥೇಚ್ಛವಾಗಿ ತೇವಾಂಶನ ಕೊಟ್ಟಾಗ, ಒಂದು ವೇಳೆ ಮಳೆ ಹೆಚ್ಚಾಗಿ ಬೀಳ್ತಿರ್ತದೆ, ಕೆಲವೊಂದ್ಸಲಿ ರೈತರು ಯಥೇಚ್ಛವಾಗಿ ನೀರು ನಿಂದ್ರೋ ಹಂಗೆ ನೀರು ಬಿಟ್ಟಿರ್ತಾರೆ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಹಸಿ ಜಾಸ್ತಿ ಆದಾಗ, ತೇವಾಂಶ ಜಾಸ್ತಿ ಆದಾಗ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರ ಅತಿ ವೇಗವಾಗಿ ಬೆಳೆದು ಏನಾಗುತ್ತೆ, ಬೀಜಕ್ಕೆ ಸೋಂಕನ್ನು ಉಂಟು ಮಾಡ್ತದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಶಿಲೀಂಧ್ರ ಸಾಂದ್ರತೆ ಜಾಸ್ತಿ ಇದ್ದಾಗ ಬೀಜ ಕೊಳತು ಹೋಗ್ಬಿಡೋ ಸಂದರ್ಭ ನಾವು ನೋಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಶಿಲೀಂಧ್ರ ಸಾಂದ್ರತೆ ಕಡಿಮೆ ಇದ್ದಾಗ ಮೊಳಕೆ ಬರುತ್ತೆ, ಸಸಿ ಮೊಳಕೆ ಬರ್ತದೆ, ನಂತರ ಏನಾಗುತ್ತೆ ಸುಮಾರು ಒಂದು 10-15 ದಿವಸಗಳ ಅಂತರದಲ್ಲಿ, ಮೊಳಕೆ ಬಂದ 10-15 ನಂತರದಲ್ಲಿ ಈ ಒಂದು ಕಾಂಡದ ಭಾಗ ಏನಿದೆ ಮಣ್ಣಿನ ಹತ್ರ, ಆ ಕಾಂಡದ ಭಾಗದಲ್ಲಿ ಏನಾಗುತ್ತೆ, ನೀರಿನಿಂದ ತೊಳೆದಿರ್ತಕ್ಕಂಥ ಒಂದು ಮಚ್ಚೆಗಳನ್ನು ನಾವು ಕಾಣ್ತೀವಿ ಬಡ್ಡಿಗೆ. ಸೊ ತದನಂತರ ಏನಾಗುತ್ತೆ, ಅದೆಲ್ಲನೂ ಸ್ವಲ್ಪ ಶ್ರಿಂಕ್ ಆದಂಗೆ ಆಗ್ಬಿಟ್ಟು, ಸೊ ಅದು ಸಸಿ ಮುರ್ಕೊಂಡು ಬಿದ್ದೋಗ್ಬಿಡ್ತದೆ, ಮುರ್ಕೊಂಡು ಬೀಳ್ತದೆ, ಮತ್ತೆ ಸಸಿ ಸತ್ತು ಹೋಗ್ಬಿಡ್ತದೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಒಂದು ನಾವು ನಿರ್ದಿಷ್ಟ ಒಂದು ಎಕರೆನಲ್ಲಿ ಎಷ್ಟು ಸಂಖ್ಯೆ ಇರಬೇಕು ಆ ಸಸ್ಯ ಇರೋದಿಲ್ಲ, ಕಡಿಮೆ ಆಗ್ಬಿಡ್ತದೆ. ಸೊ ಹಂಗಾಗಿ ರೈತರು ಮತ್ತೆ ಬೀಜ ಊರ್ಬೇಕಾಗ್ತದೆ, ಮತ್ತೆ ಸಸಿಗಳ ಸಾಂದ್ರತೆಯನ್ನು ಕಾಪಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ, ಈ ಸಸಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಇಳುವರಿ ಕುಂಠಿತ ಆಗ್ತದೆ. ಒಂದು ಇದನ್ನ ಹತೋಟಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಮುಖ್ಯವಾಗಿ ಎಲ್ಲಿ ನಾವು ನೀರನ್ನ ನೋಡ್ಕೊಂಡು ಮಣ್ಣಿನ ಒಂದು ಗುಣಧರ್ಮ ನೋಡ್ಕೊಂಡು ಸೊ ನೀರನ್ನ ಕೊಡ್ಬೇಕಾಗ್ತದೆ. ಹೆಚ್ಚು ನೀರು ನಿಲ್ಲೋ ರೀತಿನಲ್ಲಿ ನೀರು ಹಾಯಿಸಬಾರ್ದು. ಒಂದು ಮಳೆ ಯಥೇಚ್ಛವಾಗಿ ಬಂದಂತ ಸಂದರ್ಭದಲ್ಲಿ, ಸುಮಾರು ಒಂದ್ ವೇಳೆ ಮಳೆಗಾಲದಲ್ಲಿ ನೀರು ಬಸಿದು ಹೋಗೋ ಹಂಗೆ ನಾವು ಬಸಿಗಾಲುವೆಗಳನ್ನ ಮಾಡಿ ನೀರನ್ನ ಹೊರಗೆ ತೆಗಿಬೇಕಾಗ್ತದೆ. ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಮತ್ತೆ ಇನ್ನೊಂದು ಮುಂದುವರೆದು, ಒಂದ್ ವೇಳೆ ಆ ಒಂದು ಸೋಂಕು ಕಂಡು ಬಂತು ಅಂದಾಗ, ನಾನು ಆಗ್ಲೇ ಹೇಳಿದೆ ಸಸಿ ಬಡ್ಡಿ ಬಗ್ಗೆ ಒಂದು ನೀರಿನಿಂದ ತೊಳೆದಿರ್ತಕ್ಕಂಥ ಮಚ್ಚೆಗಳಿರ್ತವೆ, ಕಂದು ಮಚ್ಚೆಗಳಿರ್ತವೆ, ಸಸಿ ಒಣಗ್ತದೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಈ ಒಂದು ರೆಡೋಮಿಲ್ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ, ರೆಡೋಮಿಲ್ ಅದನ್ನ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಸಸಿ ಎಲ್ಲಿ ಸತ್ತೋಗಿರ್ತದೆ ಅಲ್ಲಿ ಮತ್ತೆ ಸುತ್ತಲೂ ಇರ್ತಕ್ಕಂಥ ಗಿಡಗಳಿಗೆ ನಾವು ಒಂದು 2 ಸಲ ನಾವು ಮಾಡಿದಾಗ ಸೊ ಏನಾಗ್ತದೆ, ರೋಗ ಪ್ರಸಾರ ಆಗೋದನ್ನು ನಾವು ತಡಿಬಹುದು. ಅಂದ್ರೆ ಮಣ್ಣಿಗೆ ಹಾಕ್ಬೇಕು, ಇದನ್ನ ಮಣ್ಣಿಗೆ ಹಾಕ್ಬೇಕು, ದ್ರಾವಣ ಮಾಡ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಣ್ಣಿಗೆ ಬಡ್ಡಿಗೆ ತೊಯ್ಯೋ ಹಂಗೆ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಸೊ ಹಾಗಾದಾಗ ಏನಾಗುತ್ತೆ, ಈ ಹೋಗಿರೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಸಸಿಗಳನ್ನ ನಾವು ರೋಗ ಹರಡಲಾರ್ದಂಗೆ ಮತ್ತೆ ಅದನ್ನ ಕಾಪಾಡ್ಕೋಬಹುದು, ಅಂದ್ರೆ ಪ್ರಸಾರ ತಡಿಬಹುದು ಇದರಿಂದ ಹಾಕೋದ್ರಿಂದ. ಹೌದು, ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಕಾರ್ಬನ್ಡೈಸಿಮ್ ಅಂತ ಹೇಳ್ಬಿಟ್ಟು ಶಿಲೀಂಧ್ರ ನಾಶಕ ಇದೆ, ಅದು ಸಹ ನಾವು ಬೀಜೋಪಚಾರನೂ ಮಾಡ್ಬೋದು, ಪ್ರತಿ ಕೆ ಜಿ ಬೀಜಕ್ಕೆ 2 ಗ್ರಾಮ್ನಂತೆ, ಮತ್ತೆ ಬೀಜ ಊರೋದ್ರಿಂದ ಏನಾಗುತ್ತೆ ಅದನ್ನ ತಡಿಬಹುದು. ಇನ್ನು ಮುಂದುವರೆದು ನಾವು ಜೈವಿಕ ಕ್ರಮಗಳಿಗೆ ಹೋದಾಗ ಟ್ರೈಕೋಡರ್ಮ, ಪ್ರತಿ ಕೆ ಜಿ ಬೀಜಕ್ಕೆ 4-5 ಗ್ರಾಮ್ ಬೀಜೋಪಚಾರ ಮಾಡಿ ಊರೋದ್ರಿಂದನೂ ಸಹ ಈ ಮಣ್ಣಿನಿಂದ ಬರ್ತಕ್ಕಂಥ ಸಸಿ ಕೊಳೆ ರೋಗನ ನಾವು ತಡೆಗಟ್ಕೋಬಹುದು. ಆಮೇಲೆ ಇನ್ನೂ ಒಂದೊಂದು ಮಣ್ಣಿನ ಸೌರೀಕರಣ ಅಂತೇಳಿ ಮಾಡ್ತಾರೆ. ಸೊ ಅದು ಮೆಣಸಿನಕಾಯಿ ಮತ್ತೆ ನಾವು ಸಸಿ ಮಾಡಿ ಎಲ್ಲಿ ಮಾಡ್ತೀವಲ್ಲ ಅಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಈಗ ಇದು ಸಸಿ ಹಂತದಲ್ಲಿ ಬರ್ತಕ್ಕಂಥ ರೋಗ, ಇನ್ನ ಪ್ರಾರಂಭವಾಗಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಬೆಂಡೆ ಬೆಳೆ, ಆ ಒಂದು ಹಂತದಲ್ಲಿ ಏನು ಪ್ರಮುಖವಾದಂತ ರೋಗ ಬರ್ತದೆ? ಸಾಮಾನ್ಯವಾಗಿ ನಾವು ಈ ಭಾಗದಲ್ಲಿ ರಾಯಚೂರು ಇರ್ಬೋದು, ಉತ್ತರ ಕರ್ನಾಟಕ ಭಾಗದಲ್ಲಿ ಬೂದಿ ರೋಗ ಅಂತಕ್ಕಂಥದ್ದು ಆಗಿಂದಾಗಿ ಬರ್ತಾನೆ ಇರ್ತದೆ. ಬೂದಿ ರೋಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಯಥೇಚ್ಛವಾಗಿರ್ತದೆ ಅಂತೇಳಿ, ಚಳಿಗಾಲಕ್ಕಷ್ಟೇ ಸೀಮಿತ ಇಲ್ಲ, ಅದು ಕೆಲವೊಂದ್ಸಲಿ ತಂಪಾಗಿರ್ತಕ್ಕಂಥ ವಾತಾವರಣ, ರಾತ್ರಿ ಉಷ್ಣಾಂಶ ಕಡಿಮೆ ಇದ್ದಾಗ, ಮತ್ತು ಒಂದು ಉಷ್ಣಾಂಶ ಏನಾಗುತ್ತೆ ಅಗಲೊತ್ತಿನಲ್ಲಿ ಸ್ವಲ್ಪ ಹೆಚ್ಚು ಉಷ್ಣಾಂಶ ಇದ್ದಾಗ ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಅಂಥ ಸಂದರ್ಭದಲ್ಲಿ ಈ ಬೂದಿ ರೋಗ ಬರ್ತದೆ. ತೇವಾಂಶ ಮತ್ತು ಉಷ್ಣಾಂಶ ಎರಡರ ಮೇಲೆ ಡಿಪೆಂಡ್. ಹೌದು ಹೌದು, ಅದ್ರ ಮೇಲೆ ಅವಲಂಬಿತ. ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ, ಗಾಳಿ ಮುಖಾಂತರ ಪ್ರಸಾರ ಆಗ್ತದೆ. ಸೊ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಇದನ್ನು ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವು ಸಾಮಾನ್ಯವಾಗಿ ಮಾರ್ಕೆಟಿನಲ್ಲಿ ಲಭ್ಯ ಇರತಕ್ಕಂಥ ಒಂದು ಕಾರ್ಬನ್ಡೈಸಿಮ್ ಒಂದು ಶಿಲೀಂಧ್ರ ನಾಶಕ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಇದು ಇಲ್ಲ ಅಂತಂತಂದರೆ ಈ ನೀರಿನಲ್ಲಿ ಕರಗುವ ಗಂಧಕ 2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಇದು ಅದು ಇಲ್ಲ ಅಂತಂದರೆ ಮೈಕ್ಲೋಬುಟಾನಿಲ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ನಾಶಕ ಇದೆ, ಸಿಸ್ಟೇನ್ ಅಂತೇಳಿ, ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡಿದಾಗ 1 ಇಲ್ಲ 2 ಸಿಂಪಡಣೆ, ನಾವು ವಾತಾವರಣ ಅಂಶ ನೋಡಿಕೊಂಡು 1 ಇಲ್ಲ 2 ಸಿಂಪಡಣೆ ಮಾಡಿದಾಗ ಈ ಬೂದಿ ರೋಗ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ಮತ್ತೆ ಪ್ರಸಾರ ಆಗ್ತಕ್ಕಂಥದ್ದನ್ನ ಸಹ ತಡಿಬೋದು. ಮುಖ್ಯವಾಗಿ ಬೂದಿ ರೋಗ ಬಂತಂದ್ರೆ ಇದು ಹಾನಿ ಬಹಳ ಆಗತ್ತಂತೀರಾ? ಬಹಳ ಒಂದು ಯಾವ ಹಂತದಲ್ಲಿ ಬಂದ್ರೆ ಜಾಸ್ತಿ ಹಾನಿ ಆಗುವ ಸಾಧ್ಯತೆ? ಸಾಮಾನ್ಯವಾಗಿ ಹೂ ಬಿಡಕ್ಕಿಂತ ಮುಂಚೆ ಮತ್ತೆ ಹೂ ಬಿಡುವ ಹಂತದಲ್ಲಿ ಬಂದಾಗ ಏನಾಗುತ್ತೆ, ಎಲೆಗಳು ಎಲ್ಲ ಬಿಳಿ ಬೂದಿ ಬಣ್ಣದಿಂದ ಕೂಡಿರ್ತದೆ. ಮತ್ತೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿದೆಯಲ್ಲ ಅದನ್ನ ತಡೀತದೆ. ಯಾವಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ವೋ ಆಹಾರ ಉತ್ಪತ್ತಿ ಆಗೋದಿಲ್ಲ ಎಲೆನಲ್ಲಿ, ಎಲೆ ಉದುರೋಗ್ಬಿಡ್ತವೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾಯಿ ಕಟ್ಟುವ ಹಂತದಲ್ಲಿ ಇಳುವರಿನಲ್ಲಿ ಬಹಳ ಪರಿಣಾಮವನ್ನು ಉಂಟು ಮಾಡ್ತದೆ. ಇನ್ನು ಮುಖ್ಯವಾಗಿ ಈ ಬರಲಾರದಂತೆ ರೋಗ ತಡಿಬೇಕಾದ್ರೆ, ಬೂದು ರೋಗ ಬರಲಾರದಂತೆ ಮಾಡ್ಬೇಕಾದ್ರೆ ಏನಾದರೂ ಕ್ರಮಗಳದಾವ ಬೆಂಡೆ ಬೆಳೆಯಲ್ಲಿ? ಸಾಮಾನ್ಯವಾಗಿ ಇದು ಗಾಳಿಯಿಂದ ಪ್ರಸಾರ ಆಗ್ತಕ್ಕಂಥದ್ದು, ಇದನ್ನ ತಡೆಯೋದು ಸ್ವಲ್ಪ ಕಷ್ಟ. ಆದ್ರೂ ಸಹ ರೈತರು ಈ ಒಂದು ಮುಂಜಾಗ್ರತೆ ಒಂದು ಕ್ರಮ ಅನುಸರಿಸಿ, ಚಳಿಗಾಲದಲ್ಲಿ ಜಾಸ್ತಿ ಬರುತ್ತಂತ, ಚಳಿಗಾಲದಲ್ಲಿ ಹೊಲದ ಸುತ್ತಲೂ ಮೇರೆಗೆ ಎತ್ತರವಾಗಿ ಬೆಳೀತಕ್ಕಂಥ ಒಂದು ಜೋಳ ಇರ್ಬೋದು ಸಜ್ಜೆ ಇರ್ಬೋದು ಅಂಥವನ್ನ ಹಾಕೊಂಡಾಗ ಏನಾಗುತ್ತೆ ಅಂತಂದ್ರೆ ತಕ್ಕ ಮಟ್ಟಿಗೆ ಒಂದು ವೇಳೆ ನೀರಾವರಿ ಆಶ್ರಯದಲ್ಲಿ ಎಲ್ಲಾ ರೈತರು ಬೆಳೀತಿರ್ತಾರೆ, ಸೊ ಒಂದು ಹೊಲದಲ್ಲಿ ರೋಗ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಮತ್ತೊಂದು ಹೊಲಕ್ಕೆ ಪ್ರಸಾರ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಮೇರೆ ಹೀಗೆ ಬದುಗೆ ಒಂದು ಬದು ಪಕ್ಕದಲ್ಲಿ ಒಂದು ಎತ್ತರವಾಗಿ ಬೆಳೀತಕ್ಕಂಥ ಜೋಳ ಸಜ್ಜೆ ಇಂಥವನ್ನ ಹಾಕೊಂಡಾಗ ಏನಾಗುತ್ತೆ, ಆ ಶಿಲೀಂಧ್ರದ ಕಣಗಳು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಪ್ರಸಾರ ಆಗೋದನ್ನ ನಾವು ತಪ್ಪಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಬೆಂಡೆ ಬೆಳೆ ಸಾಕಷ್ಟು ಜನ ರೈತರು ಹೇಳೋದೇನಂತಂದ್ರೆ ಈ ನಂಜಾನು ರೋಗ ಬಹಳ ಬರುತ್ತೆ ಬೆಂಡೆ ಬೆಳೆಗೆ. ಬೆಂಡೆ ಬೆಳೆ ಹಳದಿ ಆಗ್ತಾ ಇರ್ತದ, ಕಾಯಿ ಆಗೋದಿಲ್ಲ, ಕಾಯಿ ಆದ್ರೂ ಸಣ್ಣ ಕಾಯಾಗಿ ಬಿರುಸ್ ಕಾಯಿ ಆಗ್ಬಿಡ್ತದ ಅಂತ ಹೇಳ್ತಿರ್ತಾರೆ. ಹೌದು, ಇದು ಏನಿದು ಹಳದಿ ಆಗುವಂತಕ್ಕಂಥ ರೋಗ ಬೆಂಡೆ ಬೆಳೆಯಲ್ಲಿ? ಇದು ಸಾಮಾನ್ಯವಾಗಿ ಈ ಹಳದಿ ಅಂತಂದ್ರೆ ನಂಜಾಣುವಿನಿಂದ ಬರ್ತಕ್ಕಂಥದ್ದು, ನಂಜಾಣು ಬಿಳಿ ನೋಣ ಅಂತಕ್ಕಂಥ ಕೀಟದಿಂದ ಪ್ರಸಾರ ಆಗ್ತಕ್ಕಂಥದ್ದು. ಈ ರೋಗ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಎಲೆಗಳ ಮೇಲೆಲ್ಲಾನು ಒಂದು ಹಳದಿ ಬಣ್ಣದ ಒಂದು ನರಗಳೆಲ್ಲಾನು ಒಂದ್ ಸ್ವಲ್ಪ ಕಾಣಿಸ್ತವೆ, ಪತ್ರ ರೀತಿ ಎಲ್ಲಾನು ಕಡಿಮೆ ಆಗ್ತಾ ಹೋಗ್ತದೆ. ತದನಂತರ ಕ್ರಮೇಣ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಎಲೆ ಒಂದೇ ಅಲ್ಲ, ನಾವು ಹೂ ಮತ್ತು ಕಾಯಿ ಬರೋ ಹಂತದಲ್ಲಿ ಉದಾಹರಣೆಗೆ ಹೂ ಸಹ, ಹೂವು ಮತ್ತೆ ಈ ಕಾಯಿಗಳೇನಿದಾವಲ್ಲ ಕಾಯಿಗಳು ಸಹ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಧಾರಣೆ ಕಡಿಮೆ ಆಗುತ್ತೆ ರೈತರಿಗೆ, ಮಾರ್ಕೆಟ್ ಪ್ರೈಸ್ ಏನಿದೆ ಬೆಲೆ ಏನಿದೆ ಕುಸಿತದೆ, ಕುಂಠಿತ ಆಗ್ತದೆ. ಇದರಿಂದ ನಷ್ಟ ಉಂಟಾಗ್ತದೆ. ಕೆಲವೊಂದ್ಸಲ ಏನಾಗುತ್ತೆ, ರೋಗ ತೀವ್ರತೆ ಆದಾಗ ಈ ಗಿಡಗಳೆಲ್ಲನೂ ಬಹಳ ಕುಬ್ಜವಾಗ್ಬಿಡ್ತದೆ, ಬೆಳೆಯೋದಿಲ್ಲ, ಸರಿಯಾಗಿ ಬೆಳೆಯೋದಿಲ್ಲ. ಇವು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಮತ್ತು ಒಣ ಹವೆ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಹವಾಗುಣದಲ್ಲಿ ಈ ಒಂದು ಹಳದಿ ನಂಜು ರೋಗದ ತೀವ್ರತೆ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರೋದು, ಬೇಸಿಗೆ ಕಾಲದಲ್ಲಿ. ಆಮೇಲೆ ಒಂದು ಮಳೆ ಬೀಳುವಂಥ ಒಂದು ಹಂಗಾಮ ಏನಿದೆಯಲ್ಲ, ಮುಂಗಾರು ಹಂಗಾಮು, ಅಂಥ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಅಷ್ಟು ಹೆಚ್ಚಿಗೆ ಇರೋದಿಲ್ಲ. ಸಾಮಾನ್ಯವಾಗಿ ನವಂಬರ್ ತಿಂಗಳ ನಂತರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಇಲ್ಲಿವರೆಗೂ ಈ ಹಳದಿ ನಂಜು ರೋಗದ ತೀವ್ರತೆ ನಾವು ಕಾಣ್ತೀವಿ. ನಂಜಾನು ರೋಗ ಹತೋಟಿ ಮಾಡಬೇಕಾದ್ರೆ ಹಳದಿ ನಂಜಾನು ರೋಗ ಬೆಂಡೆ ಬೆಳೆಯಲ್ಲಿ ಸಾಮಾನ್ಯವಾಗಿ ನಾವು ರೈತರು ಏನು ಸಲಹೆ ಕೊಡ್ತೀವಿ ಅಂತಂದರೆ ಸಮಗ್ರ ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ. ಉದಾಹರಣೆಗೆ ಇದು ಕೀಟದಿಂದ ಪ್ರಸಾರ ಆಗ್ತದೆ ಒಂದು. ಆಮೇಲೆ ಈ ರೋಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕಳೆ ಸಸ್ಯಗಳೇನಿದ್ದಾವೆ, ಪಾರ್ಥೇನಿಯಂ ಇರ್ಬೋದು ಮತ್ತು ಬೇರೆ ಕಳೆ ಸಸ್ಯಗಳೇನಿರ್ಬೋದು, ಅದರಲ್ಲಿ ಈ ನಂಜಾಣು ಬೆಳೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆಶ್ರಯ ಪಡೆದಿರ್ತದೆ. ಸೊ ಅಂತ ಒಂದು ವೇಳೆ ನಾವು ಬೆಂಡೆ ಹಾಕದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಳೆಗಳಲ್ಲಿರ್ತಕ್ಕಂಥ ನಂಜಾಣು ಏನಿದೆ, ಉದಾಹರಣೆಗೆ ಬಿಳಿ ನೊಣದ ಕೀಟದ ಮುಖಾಂತರ ಅಲ್ಲಿ ರಸ ಹೀರ್ಕೊಂಡು ಮತ್ತೆ ಈ ಏನು ಬೆಂಡಿ ಬೆಳೆಗೆ ಸಸಿಗಳು ಬಂದು ಕೂತಾಗ ಏನಾಗುತ್ತೆ, ಅಲ್ಲಿ ರಸ ಬಿಟ್ಟಾಗ ವೈರಸ್ ಅಂದರೆ ನಂಜಾಣು ಪ್ರಸಾರ ಆಗುತ್ತದ ಸಾಧ್ಯತೆ ಹೆಚ್ಚಾಗಿರ್ತದೆ. ರೈತರಿಗೆ ಸುಲಭವಾಗಿ ಹೇಳ್ಬೇಕಂತದ್ದು ಈ ಮಲೇರಿಯಾ ಹರಡದಂಗೆ. ಹೌದೌದು, ಈ ಮಲೇರಿಯಾ ಅನಾಫಿಲಿಸ್ ಸೊಳ್ಳೆ ಏನಿದೆಯಲ್ಲ, ಒಬ್ಬರು ಮತ್ತೊಬ್ಬರಿಗೆ ಕಚ್ಚಿದಾಗ ರೋಗ ಪ್ರಸಾರ ಆಗ್ತದಲ್ಲ, ಅದೇ ರೀತಿ ಈ ಕಳೆ ಸಸ್ಯಗಳಲ್ಲಿರ್ತಕ್ಕಂಥ ನಂಜಾಣು ತಗೊಂಬಂದು ಈ ನಮ್ಮ ಬೆಂಡಿ ಸಸ್ಯಗಳಿಗೆ ಪ್ರಸಾರ ಹರಡ್ತಕ್ಕಂಥದ್ದು. ಸೊ ಇದನ್ನ ನಾವು ಹತೋಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಸ್ವಚ್ಛವಾಗಿಡ್ಬೇಕು ಭೂಮಿಯನ್ನ, ಕಳೆ ಸಸ್ಯಗಳನ್ನ ತೆಗೆದು ಹಾಕ್ಬೇಕು. ಹೌದೌದು, ರೈತರು ಹೊಲ ಎಲ್ಲ ಸ್ವಚ್ಛ ಇಟ್ಟಿರ್ತಾರೆ, ನಾವು ನೋಡ್ತೀವಿ ಬಹಳ ಪ್ರಗತಿಪರ ರೈತರು ಇದ್ದಾರೆ. ಆದ್ರೆ ಏನಿದೆ ಅಂತಂದ್ರೆ ಸ್ವಲ್ಪ ಬದುಗಳು ಬಂದಾಗ ಬದುಗಳಲ್ಲಿ ಸ್ವಲ್ಪ ಸ್ವಚ್ಛ ಇಟ್ಕೋಬೇಕು, ಅಲ್ಲಿ ಕಳೆ ಸಸ್ಯಗಳು ಯಥೇಚ್ಛವಾಗಿರ್ತದೆ. ಅವ್ರು ರೈತರು ತಿಳ್ಕೊತಾರೆ ನಮ್ಮ ಹೊಲ ಎಲ್ಲ ಸ್ವಚ್ಛ ಇದೆ ಏನು ಬರೋದಿಲ್ಲ ಅಂತೇಳಿ, ಬಟ್ ಮೂಲ ಇರ್ತಕ್ಕಂಥದ್ದು ಬದುಗಳಲ್ಲಿ ಕಳೆ ಸಸ್ಯಗಳಲ್ಲಿ. ಇದನ್ನ ಕಳೆ ಸಸ್ಯಗಳನ್ನು ನಾವು ನಿರ್ಮೂಲನೆ ಮಾಡಬೇಕು ಒಂದು. ಆಮೇಲೆ ಮೇರೆಗೆ ಒಂದು ಜೋಳ ಇಲ್ಲ ಸಜ್ಜೆ ಅಂತಕ್ಕಂಥದ್ದನ್ನು ನಾವು ಹಾಕೋಬೇಕು, ಇದೊಂದು ವಿಚಾರ. ಮತ್ತು ಇನ್ನೊಂದು ಸಸಿ ಹಂತದಲ್ಲಿ ಒಂದು ಅಂಟು ಬಲೆ ಅಂತೇಳಿ ಬರ್ತದೆ, ಹಳದಿ ಅಂಟು ಬಲೆ ಅಂತೇಳಿ, ಸ್ಟಿಕ್ಕಿ ಟ್ರಾಪ್ಸ್ ಅಂತೇಳಿ ಕರಿತೀವಿ. ಸುಮಾರು ಬೀಜ ಊರಿದ್ದ ಒಂದು ಸಸಿಗಳು ಒಂದು 20-25 ದಿವಸ ಆಗಿರ್ತವೆ. ಸೊ ಆವಾಗ ಒಂದು ಎಕರೆಗೆ ಸುಮಾರು 8-10 ಹಳದಿ ಅಂಟು ಬಲೆಗಳನ್ನು ಹಾಕಿದಾಗ ಏನಾಗುತ್ತೆ, ಆ ಬಿಳಿ ನೊಣ ಬಂದು ಅಲ್ಲಿ ಕಚ್ಕೊಂಡು ಏನಾಗುತ್ತೆ, ರೋಗ ಪ್ರಸಾರ ಆಗಲಾರ್ದಂಗೆ ತಡಿಬೋದು. ಮತ್ತು ಕೀಟನಾಶಕಗಳ ಒಂದು ಸಿಂಪಡಣೆ ಏನಿದೆಯಲ್ಲ ಅದನ್ನು ಸ್ವಲ್ಪ ತಡಿಬೋದು, ಇದು ಒಂದು ವಿಚಾರ. ಆಮೇಲೆ ಇನ್ನೂ ಮುಂದುವರೆದು ಎಲ್ಲನ ಒಂದು ಗಿಡ ಹಳದಿ ನಂಜಿರೋ ತುತ್ತಾಗಿತ್ತು ಅಂತಂದರೆ ನಾವು ಅದನ್ನ ಕಿತ್ತಾಕಿ ಅದನ್ನ ನಾಶ ಮಾಡಬೇಕಾಗ್ತದೆ, ಒಂದು ಇಲ್ಲ ಎರಡು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ. ನಂತರ ನಾವು ಏನು ಹಳದಿ ರೋಗ ಪ್ರಸಾರ ಆಗ್ತದಲ್ಲ, ಆ ಬೆಳೆನ ಹತೋಟಿ ಮಾಡ್ಕೋಬೇಕಂತಂದ್ರೆ ಕೆಲವೊಂದು ಕೀಟನಾಶಕಗಳಿದ್ದಾವೆ, ಸಾಮಾನ್ಯವಾಗಿ ಡೈನೋಟಿಫರಾನ್ ಅಂತೇಳಿ ಇದೆ. ಸೊ ಅದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಅದಲ್ಲದೇ ಇನ್ನೊಂದು ಟಾಲ್ಫೆನ್ ಪೆರಾಡ್ ಅಂತ ಹೇಳ್ಬಿಟ್ಟು ಒಂದು ಕೀಟನಾಶಕ ಇದೆ, ಅದು 1.3 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿಕೊಂಡು ನಾವು ಉಪಯೋಗಿಸ್ಕೋಬಹುದು. ಇನ್ನೂ ಮುಂದುವರೆದು ಅಂತಂತಂದರೆ ಇನ್ನೊಂದು ಡೈಫೆನ್ಥಿರಾನ್ ಅಂತೇಳಿ ಒಂದು ಕೀಟನಾಶಕ ಇದೆ, ಅದು 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಕೋಬೋದು. ಈ ಒಂದು ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವ ಹಂತದಲ್ಲಿ ಮಧ್ಯೆ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದಾಗ ಒಂದು ಮಾರ್ಕೆಟಿನಲ್ಲಿ ನಿಂಬಿಸಿಡಿನ್ ಅಂತೇಳಿ ಸಿಗ್ತದೆ, ನಿಮಜಾಲ್ ಅಂತೇಳಿ ಸಿಗ್ತದೆ. ಬೇವಿನ ಮೂಲದ ಕೀಟನಾಶಕಗಳು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿಕೊಂಡಾಗ ಆವಾಗ ಏನಾಗುತ್ತೆ, ಈ ಒಂದು ಹುಳುವಿನ ಒಂದು ಏನು ಸಂಪೂರ್ಣ ಹತೋಟಿಗೆ ಬಹಳ ಪೂರಕವಾಗಿರ್ತಕ್ಕಂಥದ್ದು, ನಾವು ಸಮಗ್ರವಾಗಿ ಹತೋಟಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಾವು ನಿರಂತರವಾಗಿ ಕೀಟನಾಶಕಗಳನ್ನ ಹೊಡ್ಕೊಂಡು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಕೀಟ ನಿರೋಧಕ ಶಕ್ತಿ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಆಗ್ತದೆ. ಮತ್ತು ನಾವು ಎಷ್ಟೇ ಕೀಟನಾಶಕ ಸಿಂಪಡಣೆ ಮಾಡಿಕೊಂಡ್ರು ಅದು ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಈ ಒಂದು ಕ್ರಮಗಳನ್ನು ರೈತರು ಚಾಚು ತಪ್ಪದೆ ಅನುಸರಿಸಬೇಕಾಗ್ತದೆ. ಈಗ ಬೆಂಡೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಹೇಗೆ ಭಾಳಷ್ಟು ಹಾನಿಯನ್ನು ಮಾಡದಂದ್ರೆ, ಎಲೆಚುಕ್ಕೆ ರೋಗ ಬರ್ತದಂದ್ರೆ ಬೆಂಡೆ ಬೆಳೆಗೆ ಹೇಗೆ? ಎಲೆಚುಕ್ಕೆ ರೋಗಗಳು ಬರ್ತದೆ, ಆದರೆ ಎಲೆಚುಕ್ಕೆ ರೋಗ ಇರ್ಬೋದು ಅಥವಾ ಈಗ ಏನಂತೀವಿ ನಾವು ತುಕ್ಕು ರೋಗ ಅಂತ ಹೇಳ್ತೀವಿ, ರಸ್ಟ್ ಅಂತೇಳಿ ತುಕ್ಕು ರೋಗ ಅಂತೇಳಿ, ಅವುಗಳ ತೀವ್ರತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೆ ಮಳೆ ಬೀಳುವಂತ ಸಂದರ್ಭ ಮುಂಗಾರು ಹಂಗಾಮಿನಲ್ಲಿ ಅಲ್ಲಲ್ಲಿ ನಮ್ಗೆ ಕಾಣಿಸ್ಕೋತದೆ ಎಲೆ ಚುಕ್ಕೆ ರೋಗ ಇರ್ಬೋದು ಮತ್ತೆ ತುಕ್ಕು ರೋಗ, ಸುಮಾರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಸೊ ಇದಕ್ಕೆ ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ದೊರೀತಕ್ಕಂಥ ಒಂದು ಶಿಲೀಂಧ್ರನಾಶಕಗಳು ಮ್ಯಾಂಕೋಜೆಬ್ ಡೈಥೆನಿಯಂ 45 ಅಂತ ಎಲ್ಲ ರೈತರಿಗೂ ಗೊತ್ತಿದೆ. ಸೊ ಅದನ್ನು 2 gram ಪ್ರತಿ ಲೀಟರ್ ನೀರಿಗೆ ನಾವು ಹಾಕೊಂಡು ಸಿಂಪಡಣೆ ಮಾಡಿಕೊಂಡಾಗ, ಇಲ್ಲ ಅಂತಂದರೆ ಕಾರ್ಬನ್ಡೈಸಿಮ್ ಅಂತಕ್ಕಂಥದ್ದು 1 gram ಪ್ರತಿ ಲೀಟರ್ ನೀರಿಗೆ, ಮತ್ತು ಮುಂದುವರೆದು ಕ್ಲೋರೋಥೆಲನಿಲ್ ಅಂತ ಹೇಳ್ಬಿಟ್ಟು ಕವಚ್ 2 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿಕೊಂಡಾಗ, ಸೊ ಈ ಒಂದು ಎಲೆ ಚುಕ್ಕೆ ರೋಗ ಇರ್ಬೋದು ಮತ್ತು ತುಕ್ಕು ರೋಗ ಇರ್ಬೋದು ಇವುಗಳನ್ನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಕೋಬಹುದು. ಇನ್ನು ವಿಶೇಷವಾಗಿ ಬೆಂಡೆಕಾಯಿಗಳ ಮೇಲೆ ಬರ್ತಕ್ಕಂಥ ರೋಗಗಳೇನಿಲ್ಲ, ಕಾಯಿಗೇನು ರೋಗಗಳಿಲ್ಲ ಅದಕ್ಕೆ? ಕಾಯಿಗಳ ಮೇಲೆ ಏನು, ಈಗ ಮೆಣಸಿನಕಾಯಿಯಲ್ಲಿ ಕೆಲವೊಮ್ಮೆ ಚಿಬ್ಬು ರೋಗ ಅಂತ ಇರ್ತದೆ, ಆ ಥರ ಇದರಲ್ಲಿ ಏನಾದರೂ ರೋಗಗಳು ಬರ್ತಾವ ಕಾಯಿಗೆ? ಬೆಂಡೆಕಾಯಿ ಇಲ್ಲ ಆ ಥರ ಏನಿಲ್ಲ. ನಂಜು ರೋಗ ಬಂದಾಗ ಕಾಯಿಗಳು ಹಳದಿ ಆಗ್ತವೆ. ಅದು ಬಿಟ್ಟರೆ ಮತ್ತೆ ಬೂದಿ ರೋಗದ ತೀವ್ರತೆ ಜಾಸ್ತಿ ಆದಾಗ ಶಿಲೀಂಧ್ರ ಕಾಯಿಗಳ ಮೇಲೆ ಬೆಳವಣಿಗೆ ಆಗ್ತದೆ. ಸಾಮಾನ್ಯವಾಗಿ ಎಲೆಗಳ ಮೇಲೆ ಹೆಚ್ಚಾಗಿ ಕಂಡು ಬರ್ತದೆ, ಕಾಯಿಗಳ ಮೇಲೆ ಅದರ ತೀವ್ರತೆ ಬಹಳ ಕಡಿಮೆ. ವಿಶೇಷವಾಗಿ ಬೆಂಡೆ ಬೀಜಗಳನ್ನ ಉಪಚಾರ ಮಾಡಿದಂತ ಬೀಜಗಳು ಸಿಗ್ತಾವೆ ರೈತರಿಗೆ ಮಾರ್ಕೆಟ್ನಲ್ಲಿ? ಬೀಜೋಪಚಾರ ಮಾಡಿರ್ತಾರೆ. ಹೌದು. ಮತ್ತೆ ವಿಶೇಷವಾಗಿ ರೈತರು ಬೀಜೋಪಚಾರ ಮಾಡೋದೇನು ಬೇಕಾಗಿಲ್ಲ ಅದಕ್ಕೆ? ಮಾಡ್ಬೋದು, ತಪ್ಪೇನಿಲ್ಲ. ಉದಾಹರಣೆಗೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ, ಟ್ರೈಕೋಡರ್ಮ, ಆಮೇಲೆ ಸುಡೋಮನಾಸ್ ಅಂತೇಳಿ, ಅವು 5 gram ಟ್ರೈಕೋಡರ್ಮ 5 gram ಸುಡೋಮನಾಸ್ ಅಂತ ಹೇಳ್ಬಿಟ್ಟು ದುಂಡಾಣು ನಾಶಕ ಏನಿದೆಯಲ್ಲ, ಬೀಜೋಪಚಾರ ಮಾಡಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಅದು ಬೆಳವಣಿಗೆ ಪ್ರಚೋದಕಗಳು ಇದಾವೆ,